ಗುಮ್ಮಾಲೆ ಕೊಯ್ದು ಕೂತಿಗಿನ್ನ ಶರಣವು ಶನಿ ಸಬ ಜಂಗ ಮಾಡಲ ಕರಬಲ ಕೊಂತ ಹತ್ತ ದಿನ ಹಿಂಗ ಮಸ್ತ ಲಡಾಯಿ ಮಾಡಿ ಮಾಡದ್ರು ಶನಿ ಶರಣ ಹತ್ತ ದಿನ ಹಿಂಗ ಮಸ್ತ ಲಡಾಯಿ ಮಾಡಿ ಮಾಡದ್ರು ಶನಿ ಶರಣ ಬಿದ್ದಿಲ್ಲ ನೆನಪ ಬರದನು ಬ್ರಹ್ಮ ಓದಿ ನೋಡಿದರ ತಿಳುವುದು ತಮ್ಮ ಬಿರಿಯ ತುರಿವಾಯಿತ ಆಡುವುದು ತಮ್ಮ ಕಾಂತಿ ಪಿರಾಮಣ್ಣ ದಸರವಿಲ್ಲದ ಅಕ್ಷರಿಟ್ ಪ್ರವಚನ ಪಂಚರಮಣ ಕೊಟ್ರು ಬುದ್ಧಿ ಜ್ಞಾನ ಶರಣ ಉಶನಿ ಸಬ ಜಂಗ ಮಾಡಲಕ ಕರಬಲ ಕೊಂತಾನ ಶರಣ ಉಶನಿ ಸಬ ಜಂಗ ಮಾಡಲಕ ಕರಬಲ ಕೊಂತಾನ ಶರಣ ಉಶನಿ ಸಬ ಜಂಗ ಮಾಡಲಕ ಕರಬಲ ಕೊಂತಾನ ಹೋಗಿ ಕೇಳತನ ನಬಿ ಸಾವರಣ ರಣಕ ಹೋಗತಿನ ಕೊಡ ಉಕ್ರಮಿನ್ನ ಕೊಟ್ಟು ನದಿ ಸಬ ಹೋಗಂತ ವಚನ ಕುಲ ಸೂಮ ಜೈನ ಕೆಕ್ಕಿ ಒಳಗಿಡದಳು ಅಣ್ಣನ ಹೋಗಬೇಡಿ ಬಿಟ್ಟ ನೀವು ನಮ್ಮನ್ನ ನೀವು ಕುಂತ ಕೇಳಿ ಸರ್ವರೆಲ್ಲ ಒಂಟು ರಣದ ಮ್ಯಾಲ ಕಾಶಿ ಮಧೂಲ ನೀವು ಕುಂತ ಕೇಳಿ ಸರ್ವರೆಲ್ಲ ಒಂಟು ರಣದ ಮ್ಯಾಲ ಕಾಶಿ ಮಧೂಲ ನೀವು ಕುಂತ ಕೇಳಿ ಸರ್ವರೆಲ್ಲ ಒಂಟು ರಣದ ಮ್ಯಾಲ ಕಾಶಿ ಮಧೂಲ ನೀವು ಕುಂತ ಕೇಳಿ ಸರ್ವರೆಲ್ಲ ಒಂಟು ರಣದ ಮ್ಯಾಲ ಕಾಶಿ ಮಧೂಲ ಕಟ್ಟಿ ಕಂಕಣ ಹಣಿ ಮ್ಯಾಲ ಸೇರ ಸ್ವರಳಗ ಹಾಕ್ಯರು ಹೂವಿನಾರ ಗಿರದ ಹತ್ತಿಯರ ಬೆನ್ನಿಗೆ ಡಾಲ ಬಿರದ ಬಂಗ ಚೇಲದ ಚೇಲ ನೀವು ಕುಂತ ಚೇಳರಿ ಸರ್ವರೆಲ್ಲ ಹೊಂಟು ರಣದ ಮ್ಯಾಲ ಕಾಶಿ ಮಧೂಲ ಸುಮ್ರೆ ರಸ್ಕರ ಮೇಲಾಗಿ ರಂಗಲಾಲ ಹೋಗಿ ಹಾರ್ಯಾರು ಕುಂಡರ ಮ್ಯಾಲ ಸುಮ್ರೆ ಲಕ್ಷರ ಮೇಲಾಗಿ ರಂಗಲಾಲ ಹೋಗಿ ಹಾರ್ಯಾರು ಕುಂಡರ ತರುಣಿಯ ಮ್ಯಾಲ ನೀವು ಕುಂತ ಕೇಳಿ ಸರ್ವರೆಲ್ಲ ಹೊಂಟು ರಣದ ಮ್ಯಾಲ ಕಾಶಿ ಮಧೂಲ ಕೇಳೋ ದಂಡ ಮಾಡಿತು ಬಾವಗುಲ್ಲ ಜಂಗ ಕೇಳಾರಿ ಕಾಶಿ ಮಧೂಲ ಕೇಳೋ ದಂಡ ಮಾಡಿತು ಬಾವಗುಲ್ಲ ಜಂಗ ಕೇಳಾರಿ ಬಣ ಬಿಟ್ಟ ನಗರ ಸುಮ್ರ ಶರಣ ಹಾಕ್ಯಾರೋ ಪ್ರಾಣ ಹಾಡಿ ಹೋದರು ವೇಜಿದರೆಲ್ಲ ಆಗ ಅಂದಿತು ಲಸ್ಕರ್ ದೂರ ನೀವು ಕುಂತ ಕೇಳಿ ಸರ್ವರೆಲ್ಲ ಹೊಟ್ಟು ರಣದ ಮೇಲ ಕಾಶಿ ಮಧೂಲ ಸುರ ಪಡ ಸಲ್ಗಿ ರಂಗನಾರ ಮನ್ನ ಬಲಿಯ ಶಾಂತಿಯ ಮಿಗಳ ಸುರ ಪಡ ಸಲ್ಗಿ ರಂಗನಾರ ಮನ್ನ ಬಲಿಯ ಶಾಂತಿಯ ಮಿಗಳ ನೆನದ ಬಯಲಿ ಮಾಡಿ ದಂಡಿ ಮ್ಯಾಲ ಕರುಣಿತ ಸಲನು ನಮನೆಲ್ಲ ಕಂತಿ ಜ್ಯೋತಿ ಒಳದಂಗು ಚಂದ್ರ ಮಂಡಲ ಕವಿರತ್ನ ಗೋಲ ನೀವು ಕುಂತ ಕೇಳಿ ಸರ್ವರೆಲ್ಲ ಮಾಡದೋಲ ನೀವು ಕುಂತ ಕೇಳರಿ ಸರ್ವರೆಲ್ಲ ಪಂಡೋರಣದ್ರಲ ಕಾಶಿ ಮದೂಲ ನೀವು ಕುಂತ ಕೇಳರಿ ಸರ್ವರೆಲ್ಲ ಪಂಡೋರಣದ್ರಲ ಕಾಶಿ ಮದೂಲ ಕಟ್ಟಿ ಕಂಕಣಾಡಿ ಮಮ್ಮದನಿ ಪವೇನು ಸಣ್ಣ ಬಾಳ ಹುಟ್ಟಿದ ಮಗ ತಂದಿಗೆ ಭೇಟಿ ನಿಲ್ಲ ಮಮ್ಮದನಿ ಪವೇನು ಸಣ್ಣ ಬಾಳ ಹುಟ್ಟಿದ ಮಗ ತಂದಿಗೆ ಭೇಟಿ ನಿಲ್ಲ ತಾಯಿ ಬಿಬ್ಬಿ ಸುಳ್ಳೇನಲ್ಲ ವಾಬ್ಬಕ್ಕಿರತಿಯ ರಾತ್ರಿ ಹಗಲ ತಂದಿ ಮಾರಿಯಲ್ಲಿ ಕಾಣುವುದಿಲ್ಲ ಮಮ್ಮದ ನಿಪವೇನು ಸಣ್ಣ ಬಾಲ ಹುಟ್ಟಿದ ಮಗ ತಂದಿಗೆ ಭೇಟಿ ನಿಲ್ಲ ತಾಯಿ ಏಳ ತಾಳು ಮಗನ ಮುಂದ ದುಃಖ ಮಾಡಿ ಕಣ್ಣಿಗೆ ನೀರ ತಂದ ತಾಯಿ ಹೇಳ ತಾಳು ಮಗನ ಮುಂದ ದುಃಖ ಮಾಡಿ ಕಣ್ಣಿಗೆ ನೀರ ತಂದ ಯಾರೇನು ನಿನಗ ನಿಂದೇವ ಆಡಿದರು ಕಂದ ಹೇಳಪ್ಪ ನೀ ನನ್ನ ಮುಂದ ರಂಬಸಿ ಕೇಳಾಳು ಚಂದದಿಂದ ಅಲ್ಲ ನಾರಿತ್ತು ಹಾನಿ ಚಂದ ಮಮ್ಮದ ನಿಪವೇನು ಸಣ್ಣ ಬಾಲ ಹುಟ್ಟಿದ ಮಗ ತಂದಿ ಭೇಟಿ ನಿಲ್ಲ ತಾಯಿನ ಕೇಳನು ಶಿಟ್ಟ ಬಂದ ಕರೆ ಹೇಳ ಮಜ ಕೂಡ ನನ್ನ ಮುಂದ ತಾಯಿನ ಕೇಳನು ಶಿಟ್ಟ ಬಂದ ಹತಿಯಾರ ಇಳಕೊಂಡ ಕೈಯಾಗಿಡಲ ಜೀವ ಕೊಡತೀನಂತಾನು ನಿನ್ನ ಮುಂದ ಮಮ್ಮದ ನಿಪವೇನು ಸಣ್ಣ ಬಾಲ ಹುಟ್ಟಿದ ಮಗ ತಂದಿ ಭೇಟಿ ನಿಲ್ಲ ತಾಯಿ ಹೇಳ ತಾಳು ಮಗನ ಮುಂದ ಕೇಳೋ ಕತಿಯ ನಿನ್ನ ಹಡದ ಒಂದ ಪಾಣದಾಗ ಹಿರಸೀನು ಬಿಡಲಿಲ್ಲ ದಂಗೆದಾಗ ಲಗ್ಗಣಾಗೆ ತೋಗೋ ಗುಡ್ಡದಾಗ ಮಮ್ಮದ ನಿಪವೇನು ಸಣ್ಣ ಬಾಲ ಹುಟ್ಟಿದ ಮಗ ತಂದಿಗೆ ಭೇಟಿ ನಿಲ್ಲ ಒಂದೇ ಮಕ್ಕ ಮಾತು ಜುಲಮಿ ಮ್ಯಾಗ ಶೀಕೇವ ಕೊಟ್ಟನು ಹೋಗುವಾಗ ಒಂದೇ ಮಕ್ಕ ಮಾತು ಜುಲಮಿ ಮ್ಯಾಲ ಶೀಕೇವ ಕೊಟ್ಟನು ಹೋಗುವಾಗ ಸಾಕವ್ವ ತಾಯಿ ಹೇಳಬೇಡಂದನು ಇರಲವ್ವ ನಿನದೊಂದು ಆಶೀರ್ವಾದ ಮಾಡಿ ಬಾರತೀನ ಅವನ ಶೋಧ ಹೇಳುವ ಕಾಡಿ ದಿಕ್ಕಿಲ್ವಾದ ಮಮ್ಮದ ನಿಪವೇನು ಸಣ್ಣ ಬಾಲ ಹುಟ್ಟಿದ ಮಗ ತಂದಿ ಭೇಟಿ ನಿಲ್ಲ ಜಾಬರಣಿ ಬಾಳಿತ್ತು ಹಾನಿ ಚಂದಾ ನೀರಿನ ಬಾವಿತ್ತು ಅಲ್ಲಿ ಬಂದ ಡಬ್ಬ ಸಾಕಿತ್ತು ದೊಡ್ಡದೊಂದ ಮುದ್ದರಿ ಬರಲಿತ್ತು ಮವನ ಲೀಲ ಮುಮ್ಮದ ನಿಪವೇನೋ ಸಣ್ಣ ಬಾಲ ಹುಟ್ಟಿದ ಮಗ ತಂದಿಗೆ ಭೇಟಿ ನಿಲ್ಲ ಡಬ್ಬ ಸಕಾಲಿಲೆ ಸಾರ ಸಿದ್ಧ ಕಲ್ಲಿ ತೋ ಇಪ್ಪತ್ತ ನಾಲ್ಕ ಮರದ ಡಬ್ಬ ಸಕಾಲಿಲೆ ಸಾರ ಸಿದ್ಧ ಕಲ್ಲಿ ತೋ ಇಪ್ಪತ್ತ ನಾಲ್ಕ ಮರದ ನೀರ ಕೂಡದ ಸುತ್ತಲ್ಲ ನೋಡ್ಯಾನು ಗರಡಿಯ ಮನಿ ಇತ್ತು ಅಲ್ಲಿ ಬಂದ ಡಂಕ ಇದ್ದು ಸುದ್ದಿ ಸಾರುವದ ಲೋಳ ಇದ್ದು ಅಲ್ಲಿ ತಿರಗಾಡಿದ ಮೊಮ್ಮದ ನಿಪವೇನು ಸಣ್ಣ ಬಾಲ ಹುಟ್ಟಿದ ಮಗ ತಂದಿಗೆ ಭೇಟಿ ನಿಲ್ಲ ಹೌಸ ಬಂದ ಡಂಕ ಭಾರಸಿದ ಲೋಳ ಇದ್ದು ಅಲ್ಲಿ ತಿರಗಾಡಿದ ಹೌಸ ಬಂದ ಡಂಕ ಭಾರಸಿದ ಲೋಡ ಇದ್ದು ಅಲ್ಲಿ ತಿರವಾಡಿದ ಸಪ್ಪಳ ಕೇಳಿ ಬಂದನು ಮವರಾಲಿ ಮಗನ ಮುಂಗೈಯ ಹೇಳದಿದ್ದ ಕುಸ್ತಿ ನಡಾದಿತ್ತು ಇಬ್ಬರದ ಶರಣನ ಬೀಸವ ನೋಡುತ್ತಿದ್ದ ಮೊಮ್ಮದ ನಿಪವೇನು ಸಣ್ಣ ಬಾಲ ಹುಟ್ಟಿದ ಮಗ ತಂದಿಗೆ ಭೇಟಿ ನಿಲ್ಲ ಮತ್ತೆ ಬಾಳಿತ್ತು ಮವನಾಲಿನ ಮಮ್ಮದ ನಿಪ್ಸನ ನೆಗವಿದ್ದ ಮತ್ತೆ ಬಾಳಿತ್ತು ಮವನಾಲಿನ ಮಮ್ಮದ ನಿಪ್ಸನ ನೆಗವಿದ್ದ ಬೀಳುವ ಹೊತ್ತಿನಾಗ ಅಂದನು ಮವನಾಲಿ ತಂದೆಯ ಸಾರವ ತೂಗೊಂಡಿದ್ದ ತಂದೆ ಮವನಾಲಿ ಗಾಬರ್ಯಾದ ಅಂತರಲೇ ಅವನ ಹೇಳದಿದ್ದ ಮೊಮ್ಮದ ನಿಪವೇನು ಸಣ್ಣ ಬಾಲ ಹುಟ್ಟಿದ ಮಗ ತಂದಿಗೆ ಭೇಟಿ ನಿಲ್ಲ ಒಟ್ಟಿ ಬಗಲಾಗ ಹೇಳದಿದ್ದ ಯಾರ ಮಗ ಅಂತ ಕೇಳದಿದ್ದ ಒತ್ತಿ ಬಗಲ ಹೇಳದಿದ್ದ ಯಾರ ಮಗ ಅಂತ ಕೇಳತ್ತಿದ್ದ ತಾಯಿ ಹಾನಿ ಬಾ ತಂದಿ ಮಾಲಿ ಮೊಮ್ಮದ ಹಾನಿ ಪೋ ನನ್ನ ಹೆಸರ ನಾನೇನು ಬಲ್ಲೇನು ಸಣ್ಣ ಬಾಲ ಶೀಕೇವ ಕೊಟ್ಟನು ಅವನ ಮುಜಡ ಮೊಮ್ಮದ ನಿಪವೇನು ಸಣ್ಣ ಬಾಲ ಹುಟ್ಟಿದ ಮಗ ತಂದಿಗೆ ಭೇಟಿ ನಿಲ್ಲ ಶೀಕೇವ ನೋಡ್ಯಾನು ಜೋರವಾರ ಕರೆ ಐತಿ ಅಂತಾನು ಮಾಜ ಕೂರ ಶೀಕೇವ ನೋಡ್ಯಾನು ಜೋರವಾರ ಕರೆ ಮಗ ಹುಟ್ಟಿದಪ್ಪ ಎಂತ ಗಂಭೀರ ಎರಿಗೆ ಅಮಚಿಕೊಂಡು ಸಾರಾರ ಕೊರಳಾಗ ಹಾಕ್ಯಾನು ಹೂವಿನ ಮುತ್ಯಾಗ ಮಾಡಿಸ್ಯಾನು ನಮಸ್ಕಾರ ಮೊಮ್ಮದ ನಿಪವೇನು ಸಣ್ಣ ಬಾಲ ಹುಟ್ಟಿದ ಮಗ ತಂದಿಗೆ ಭೇಟಿ ನಿಲ್ಲ ಮೊಮ್ಮಗ ನಿಪವೇನು ಸಣ್ಣ ಬಾಲ ಹುಟ್ಟಿದ ಮಗ ತಂದಿಗೆ ಭೇಟಿ ನಿಲ್ಲ ಮೊಮ್ಮದ ನಿಪವೇನು ಸಣ್ಣ ಬಾಲ ಹುಟ್ಟಿದ ಮಗ ತಂದಿಗೆ ಭೇಟಿ ನಿಲ್ಲ ಕುಂತ ಕೇಳಾರೆ ಕಾಳಗ ಒದಗೀತು ಕರಬಲ್ಲ ನಂಬೂರು ಆರೇಣ ಕುಂತ ಕೇಳಾರೆ ಕಾಳಗ ಒದಗೀತು ಕರಬಲ್ಲ ನಂಬೂರು ಆರೇಣ ರಣ ಮೇಲ ಕಾಳ ಶಿವ ಬಂಟನು ದಿಮಿ ದಿಮಿ ಬಂಟ್ರು ಹೋಳಿ ಕಾಮನ ತಯಾರಾಗಿ ಸೂರ್ಯ ಚಂದ್ರ ಮನ ಕಿರಣಿ ಸಾರಿಯಾಗಿ ಏನು ಹೇಳಲಣ್ಣ ಅರಶಿನ ಹಚ್ಚಿಲ್ಲಣ್ಣ ಕಂಕಣ ಕಟ್ಟಿಲ್ಲಣ್ಣ ಕುಂತ ಕೇಳಾರೆ ಕಾಳಗ ಒದಗಿ ತೋಕರಬಲ್ಲ ನಂಬೋದು ಆರಲ ಹಣಿಗೆ ಬಾಶಿಂಗಾರದ ಮದರಂಗಿ ಮದವಿಯ ಅಂದಾರ ಮರತಾರಣ್ಣ ಹಣಿಗೆ ಬಾಶಿಂಗಾರದ ಮದರಂಗಿ ಮದವಿಯ ಹಂದರ ಮರತಾರಣ್ಣ ಹಣಿಗೆ ಬಾಶಿಂಗ ತಾರದ ಮದರಂಗಿ ಮದವಿಯ ಹಂದರ ಮರತಾರಣ್ಣ ಹಣಿಗೆ ಬಾಶಿಂಗ ತಾರದ ಮದರಂಗಿ ಮದವಿಯ ಹಂದರ ಮರತಾರಣ್ಣ ಬರುವಂತ ಹತಿಯಾರ ಹಿಡಕೊಂಡು ರಣಸೂರ ಬಿಟ್ರು ಮಜ್ಜಿನ ಮಾನಿ ಊರ ಊತ ಕಾಕನ ಕಡೆ ನೋಡ್ತಾನು ಕಿಚ್ಚ ಕಾರ ಊತ ರಣ ಭಕ್ಕರಣ್ಣ ಕೆಂಡ ಸುರಿಶನು ಶರಣ ಹೊಕ್ಕ ಕಡದಾರಣ್ಣ ಕುಂತ ಕೇಳಾರೆ ಕಾಳಗ ಒದಗಿತ್ತು ಕರಬಲ್ಲ ನಂಬೋದು ಕರಬಲ್ಲದಾಡವಿ ಸುತ್ತ ಅಡವಿ ಎಲ್ಲ ಬೈಯನ ಗದಗದ ನಡಗೆ ತೋ ಕರಬಲ್ಲದಾಡವಿ ಸುತ್ತ ಅಡವಿ ಎಲ್ಲ ಬೈಯನ ಗದಗದ ನಡಗೆ ತೋ ಕರಬಲ್ಲದಾಡವಿ ಸುತ್ತ ಅಡವಿ ಎಲ್ಲ ಬೈಯನ ಕರಬಲ್ಲದಾಡವಿ ಸುತ್ತ ಅಡವಿ ಎಲ್ಲ ಬೈಯನ ರಣದಾಗ ರಕ್ತವ ಹರಿಶನು ರಣ ಸೂರ ರಣದಾಗ ಇದರಿಲ್ಲ ಒಬ್ಬರ ಮಗ ಆತ ನರ್ಭಟಿ ನೇಳಲಿ ಕಾಶಿ ಮಂದ ಮಟರ ಕಡದ ವಟ್ಟಾನ ಭೂಮಿ ಮ್ಯಾಲ ಸರದ ಹೆಟ್ಟಾರಣ್ಣ ಮುರದ ಕುಟ್ಟನ ಶರಣ ಕಡದಾರಣ್ಣ ಕುಂತ ಕೇಳಾರೆ ಕಾಳಗ ಒದಗಿ ತೋ ಕರಬಲ್ಲ ನಂಬೋದು ಆರಣ ಬಾಳಾರಿ ಮಾ ಗೋಪ ಚಂದರ ಕ್ಷಣ ನೋಡು ಇಟ್ಟಲ್ಲನ ಗುಡಿ ಮ್ಯಾಲ ನಿಂತಾರಣ್ಣ ಬಾಳಾರಿ ಮಾ ಗೋಪ ಚಂದ್ರರ ಕ್ಷಣ ನೋಡುತ್ತಲನ ಗುಡಿ ಮ್ಯಾಲ ನಿಂತಾರಣ್ಣ ಬಾಳಾರಿ ಮಾ ಗೋಪ ಚಂದ್ರರ ಕ್ಷಣ ನೋಡುತ್ತಲನ ಗುಡಿ ಮ್ಯಾಲ ನಿಂತಾರಣ್ಣ ಬಾಳಾರಿ ಮಾ ಗೋಪ ಚಂದ್ರರ ಕ್ಷಣ ನೋಡುತ್ತಲನ ಗುಡಿ ಮ್ಯಾಲ ನಿಂತಾರಣ್ಣ ಕಮಲದ ಗ್ರವ ಬಗಲಾನು ಕಾಶಿ ಮಗ ಸಖಿನಾಗಿ ಶ್ರೀ ಕಾಯೋ ಸಣ್ಣ ಬಾಲ ಅಲ್ಲಿ ಕಾಳಗ ಒದಗಿತು ಕರಬಲ್ಲ ಕೊಟ್ಟು ತಮ್ಮ ಪ್ರಾಣ ಅಲ್ಲಿ ಇತ್ತು ಮರಣ ಕುಂತ ಕೇಳಾರೆ ಕಾಳಗ ಒದಗಿತು ಕರಬಲ್ಲ ನಂಬೋದು ಆರಣ ಕುಂತ ಕೇಳಾರೆ ಕಾಳಗ ಒದಗಿತು ಕರಬಲ್ಲ ನಂಬುದು ಆರಣ ಕುಂತ ಕೇಳಾರೆ ಕಾಳಗ ಒದಗಿತು ಕರಬಲ್ಲ ನಂಬುದು ಆರಣ ಜಂಗಮೀರಿ ಮಾಡ್ಯಾರು ಸೂರಿ Yeah. ಈಶ್ವರನ ಜಂಗಮಿ ಬರತಾರು ಆಶೇನಿ ಊಶೇನಿ ಮಾರ್ತದಾಗಿನ್ನ ವರ್ಷ ಕೋಟಿ ಬರತಾರು ಆಶೇನಿ ಊಶೇನಿ ಮಾರ್ತದಾಗಿನ್ನ ಶಶಿ ಬೈಯೇನಾ ಗಂಗ ಮೀರಿ ಮಾಡ್ಯಾರು ತೋರಿ ಗಂಗ ಮೀರಿ ಮಾಡ್ಯಾರು ತೋರಿ ಆತ್ಮರೆ, ಇದುವರೆಗೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲ್ಗಿ ಗ್ರಾಮದ ಮಾನಿಂಗಯ್ಯ ಮಠಪತಿ ಹಾಗೂ ತಂಡದವರಿಂದ ರಿವಾಯತ್ ಪದಗಳು ಪ್ರಸಾರವಾದವು. ಬನ್ನಿ ಇನ್ನು ಮುಂದಕ್ಕೆ ಏನ ಚೌಡಕಿ ಪದವನ್ನು ಗೌರವ ಯಮನಪ್ಪ ಮಾದರ್ ಹಾಗೂ ತಂಡದವರಿಂದ. ಪತ್ರ ಪತ್ರಿಹಸ್ತದಲ್ಲೇ ಪತಿ ಸೇವೆ ಮಾಡುವ ತಾಲೆ ಹೂವ ಪತ್ರಿಹಸ್ತದಲ್ಲ ಋಷಿ ಸೇವೆ ಮಾಡುವ ತಾಲೆ ನಿಮಿತ್ವತ್ವ ನಿನ್ನ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ ನಿಮಿತ್ವತ್ವ ನಿನ್ನ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ ನಿಮಿತ್ವತ್ವ ನಿನ್ನ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡುವ ಜಮಾದಗ್ನಿಗೆ ನಿಮಿತ್ವತ್ವ ನಿನ್ನ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ಜಮಾದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ ಕಣ ಬಿತ್ತ ಭೂಮಿಯ ಮ್ಯಾಲೆ ನಿಮಿತ್ವತ್ವ ನಿನ್ನ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ